ಉತ್ತಮ ಮೀನಿನ ಬೆಳವಣಿಗೆಗೆ ಕೊಳದ ನೀರು ಮತ್ತು ಮಣ್ಣಿನ ರಸಸಾರ ಅಥವಾ ಪಿಎಚ್ ಸುಮಾರು 6.5-8 ಇರಬೇಕಾಗ್ತದೆ. ಒಂದು ವೇಳೆ ಮಣ್ಣು ಮತ್ತು ನೀರಿನ ರಸಸಾರ 6.5 ಕಡಿಮೆ ಇದ್ದರೆ ಎಕರೆಗೆ ಸುಮಾರು 100 ಕಿಲೋದಷ್ಟು ಚಿಪ್ಪು ಸುಣ್ಣವನ್ನು ಹಾಕಿ ಕೊಳದ 2 ಮಟ್ಟಕ್ಕೆ ನೀರನ್ನು ತುಂಬಿಸಿ ರಸಸಾರವನ್ನು ಸರಿಪಡಿಸಬಹುದು. ಈ ರೀತಿ ಮಾಡುವುದರಿಂದ ಮಣ್ಣಿನಲ್ಲಿರುವಂತಹ ಹಾನಿಕಾರಕ ಅನಿಲಗಳು ಆವಿಯಾಗಿ ಮಣ್ಣಿನ ರಸಸಾರ ಹೆಚ್ಚುತ್ತದೆ, ರೋಗಾಣುಗಳ ಸಂಖ್ಯೆಯನ್ನು ತಗ್ಗಿಸುತ್ತದೆ ಮತ್ತು ನೀರಿಗೆ ಹಾಕುವ ಸಾವಯವ ಗೊಬ್ಬರದ ಖನಿಜೀಕರಣ ಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಕೃಷಿಯಲ್ಲಿ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲಿಗೆ 36,000 51,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲಿಗೆ 36,000 48,000 ರೂಪಾಯಿಗಳು, ಕೋಕಾ ಕ್ವಿಂಟಲಿಗೆ 28,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲಿಗೆ 7,500 ರೂಪಾಯಿಗಳು, ತೆಂಗಿನಕಾಯಿ 1 ವರ್ಗ 1,025,000 ರೂಪಾಯಿಗಳು, 2 ವರ್ಗ 1,020,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಲಿಗೆ 4,350-5,300 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲಿಗೆ 3,500-4,100 ರೂಪಾಯಿಗಳು, IR8 ಕ್ವಿಂಟಲಿಗೆ 3,450-4,250 ರೂಪಾಯಿಗಳು, ಭತ್ತ ಸ್ಥಳೀಯ ಆಮದು ಕ್ವಿಂಟಲಿಗೆ 2,150-2,400 ರೂಪಾಯಿಗಳು, ಬೆಲ್ಲ ಸ್ಥಳೀಯ ಆಮದು ಹಳದಿ ಕ್ವಿಂಟಲಿಗೆ 4,200-5,000 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಲಿಗೆ 4,400-5,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಲಿಗೆ 4,500-5,200 ರೂಪಾಯಿಗಳು, ಮೆಣಸು ಕ್ವಿಂಟಲಿಗೆ 19,000-30,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲಿಗೆ 13,000-66,500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲಿಗೆ 3,500-4,500 ರೂಪಾಯಿಗಳು, ಕದಳಿ ಕ್ವಿಂಟಲಿಗೆ 6,000-7,000 ರೂಪಾಯಿಗಳು, ಗಾಳಿ ಕ್ವಿಂಟಲಿಗೆ 5,000-6,000 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಲಿಗೆ 6,500-7,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಭಕ್ತಿಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಬಿಕೆ ಸುಮಿತ್ರ ಹಾಡಿರುವ ವಿಜಯ ನರಸಿಂಹ ಅವರ ರಚನೆ. ಚತುರ್ಭುಜಾಂ ದ್ವಿನೇತ್ರಾಂಚ ವರಾಭಯಕರಾನ್ವಿತಾಂ ಅಬ್ಜದ್ವಯಕರಾಂ ಭೋಜಾಂ ಅಂಬುಜಾಸನ ಸಂಸ್ಥಿತಾಂ ಸಸುವರ್ಣ ಕಟೀರಾಭ್ಯಾಂ ಪ್ಲಾವ್ಯಮಾನ ಶ್ರಿಯಂ ಸರ್ವಾಭರಣ ಶೋಭಾಢ್ಯಾಂ ಶುಭ್ರವಸ್ತ್ರೋತ್ತರೇಯಕಾಂ ಚಾಮರಗ್ರಹ ನಾರೀಭಿಃ ಸೇವಿತಾಂ ಪಾರ್ಶ್ವದ್ವಯೋರ್ದ್ವಯೋಃ ಸನಾಂ ಕರಂಡ ಮಕುಟಾಂ ಭಜೇ ಭಜೇ